ಅದ್ರ ನನಗೆ ಬೇಕಾಗಿರೋದು ಸಾವಯವ ಕೃಷಿಗೆ. ಅದಕ್ಕೆ ಸೂಕ್ತವಾದವೆಲ್ಲ ಖರೀದಿ ಮಾಡಿದ್ಮೇಲೆ 16ರಲ್ಲಿ ನಾನು ಕಲ್ಟಿವೇಷನ್ ಶುರು ಮಾಡಿದೆ. ಅಂದ್ರೆ ಸಾವಯವ ಕೃಷಿ ಸಲುವಾಗಿ ನೀವು ಬೇರೆ ಭೂಮಿಯನ್ನ ಖರೀದಿ ಮಾಡಿದ್ರಿ? ಹೌದು ಸರ್. ಇದಕ್ಕಿಂತ ಮೊದಲು ತಮಗೆ ಕೃಷಿ ಬಗ್ಗೆ ಏನು ಜ್ಞಾನ ಅನ್ನುವಂಥದ್ದು ಅಥವಾ ಅದರೊಳಗೆ ಅನುಭವ ಅನ್ನುವಂಥದ್ದು ಇತ್ತಂತೀರಾ ಹೆಂಗ? ನೋಡಿ ಸರ್, ನಾನು ಹಳ್ಳಿಯಲ್ಲೇ ಹುಟ್ಟಿ ಕನ್ನಡ ಮೀಡಿಯಂದಲ್ಲೇ ನಾನು ಓದ್ದವನು. ಅಲ್ಲೇ ಒಂದು ಗಂಗಾವತಿ ಹತ್ರ ಕಾರ್ಟಿಗಿ ಬೂದ್ಗುಂಪ ಅಂತ ಒಂದು ಊರಿಂದ ನಾವು ಹುಟ್ಟತ್ಲೆ ನಮ್ದೇ ಆದ ಹೊಲಗಳು ಇತ್ತು. ನಾನು ಪರ್ಸನಲ್ ಆಗಿ ನಾನು ಕಲ್ಟಿವೇಷನ್ ಮಾಡಿಲ್ಲ ಅಂದ್ರೆ ನಮ್ಮ ಹೊಲಗಳಿಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಜೋಳ ಬೆಳೀತಾ ಇದ್ವಿ, ನೆಲ್ಲು ಬೆಳೀತಾ ಇದ್ವಿ, ತೊಗರಿ ಮೆಣಸಿಕಾಯಿ. ಬಟ್ ಆಗ ಇನ್ನು 10ನೇ ಕ್ಲಾಸ್ನವರಿಗೆ ಮಾತ್ರ ನಾನು ಅಲ್ಲಿ ಓದಿದ್ದ, ನಾನು ಕಂಟಿನ್ಯೂ ಮಾಡಿದೆ. ಬಟ್ ಅಗ್ರಿಕಲ್ಚರ್ ಆಗಿ ನಾನು ಅಗ್ರಿಕಲ್ಚರಿಸ್ಟ್ ಆಗಿ ನಾನು ಕೆಲಸ ಮಾಡಲಿಲ್ಲ. ಆದ್ರೆ ನನಗೆ ಅದರದ್ದು ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ 6 ಮಕ್ಕಳು ಇರ್ತಾ ಇದ್ರು ಮನೆ. ತಂದೆ ತಾಯಿ ನಮ್ ಚಿಕ್ಕಪ್ಪ ಎಲ್ಲ ನನಗೆ ಓದಿನ ಕಡೆ ಒತ್ತು ಕೊಡ್ತಾ ಇದ್ರು. ಆದ್ರೆ ಅನುಭವ ಇತ್ತು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರಲಿಲ್ಲ ಅಂದ್ರೆ ನನಗೆ ಒಂದು ಅದರ ನಾಲೆಜ್ ಇತ್ತು. ಆ ಪರಿಸರದೊಳಗಿದ್ರಿ ತಾವು ಸಣ್ಣವರಿದ್ದಾಗ? ಇದ್ದೆ ಸರ್, ಹಳ್ಳಿಯಿಂದನೇ ಬಂದವನು. ಅದಾದ ನಂತರ ನಾನು 2015 ಅಲ್ಲಿ ಖರೀದಿ ಮಾಡಿದಾಗ ನಮ್ ಜೊತೆ ಒಂದಿಬ್ರು ಮೂರು ಹಳೆಯದವ್ರು ಇದಾರೆ, ಅವರು ಬಹಳ ಇಂಟ್ರೆಸ್ಟ್ ತೋರಿಸಿದ್ರು, ನಾವು ಬರ್ತೀವಿ ಮಾಮ ನಿಮ್ ಜೊತೆ ಕೆಲಸ ಮಾಡ್ತೀವಿ. ಅವ್ರನ್ನ ತಗೊಂಡು ನಾನು ಈಗ ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡ್ತಾ ಇದ್ದೀನಿ. ಇದರಿಂದ ಅವ್ರಿಗೆ ಅನುಭವ ಜಾಸ್ತಿ ಇದೆ ಅಗ್ರಿಕಲ್ಚರ್ ಬಗ್ಗೆ, ನಾನು ಹೇಳಿದ್ದನ್ನ ಅವ್ರು ಎಕ್ಸಿಕ್ಯೂಟ್ ಮಾಡೋ ಕೇಪಬಿಲಿಟಿ ಇದೆ. ಈಗ ತಮ್ಮಾಗಿ ಒಂದು ಆ ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮುಗಿಸಕ್ಕೂ ಆಯ್ತು 3 ಇಯರ್ಸ್ ಅಲ್ಲಿ. ಮತ್ತೆ ನಮ್ಗೆ ನಮ್ ಬಂದಂತ ಪ್ರಾಡಕ್ಟ್ 100% ಎಲ್ಲಾ ಕಂಟ್ರಿಯ ಆರ್ಗ್ಯಾನಿಕ್ ಟೆಸ್ಟ್ ನ ಪಾಸ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಗುಣಮಟ್ಟ ಏನಂತೇವೆ ಅದನ್ನ ನಾವು ರೀಚ್ ಆಗಿದ್ದೀವಿ. ಈಗ ತಾವು ಯಾವ್ಯಾವ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀರಿ, ಏನ್ ರಫ್ತು ಮಾಡ್ತಾ ಇದ್ದೀರಿ? ಸರ್, ನಾನು ಇನ್ನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂಡರ್ ಪ್ರಾಸೆಸ್ ಅಲ್ಲಿ ಇರುವಾಗನೇ ನಾವು ಯುರೋಪ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಬೇರೆ ಒಂದು ಟ್ರೇಡರ್ ಥ್ರೂ, ಅವರು ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥ ಎಲೆನ ಮತ್ತು ಪೌಡರ್ನ, ಫಸ್ಟ್ ಎಲೆ ತಗೊಂಡ್ರು, ಸೆಕೆಂಡ್ ಪೌಡರ್ನ ತಗೊಂಡ್ರು, ಪೌಡರ್ಗೆ ಒಂದ್ ಮಿಷಿನ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಅದು ಫ್ರಾನ್ಸ್ ಮತ್ತು ಜರ್ಮನಿಗೆ ಹೋಯ್ತು ಅವಾಗ. ಅದು ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಾಡಕ್ಟ್ಗಳನ್ನ ನಾವು ಕ್ಯಾಪ್ಸೂಲ್ ಮಾಡಿದಾಗ ನಾವು ಅದನ್ನ ರಷ್ಯಾಕ್ಕೂ ಕಳಿಸಿದ್ವಿ, US ಕಳಿಸಿದ್ವಿ, ಸ್ಮಾಲ್ ಕ್ವಾಂಟಿಟಿ ಆಗಿ ಎಕ್ಸ್ಪೋರ್ಟ್ ಮಾಡಿದ್ವಿ. ಈ ಬೇರೆ ದೇಶಗಳಿಗೆ ಪ್ರಾಡಕ್ಟ್ ಅಂತ ಕೊಡಬೇಕಂದ್ರೆ ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಿಫರೇಬಲಿ ರಾ ಪೌಡರ್ ಅಥವಾ ರಾ ಎಲೆ ಇದನ್ನ ಕಳಿಸಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ. ಅದಲ್ದೇನೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಜಪಾನ್ ಅವರು ಸ್ಯಾಂಪಲ್ ತಗೊಂಡಿದ್ದಾರೆ, ದುಬೈ ಅವರು ತಗೊಂಡಿದ್ದಾರೆ, ದುಬೈ ಎಕ್ಸ್ಪೋಗೂ ಕಳಿಸಿದೀವಿ ಮೊನ್ನೆ, ಮತ್ತೆ ಕೊರಿಯಾದವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ನನಗನ್ಸಿದ ಮಟ್ಟಿಗೆ ಒಳ್ಳೆ ಒಂದು ಕ್ವಾಲಿಟಿ ಇದ್ರೆ ಒಂದು ಮಾರುಕಟ್ಟೆ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ನನ್ನ ಭಾವನೆ. ಯಾಕಂದ್ರೆ $8 billion ಮಾರ್ಕೆಟ್ ಇನ್ನು ಅನ್ಟಚ್ಡ್ ಇದೆ. 800 ಕೋಟಿ ರೂಪಾಯಿ ವ್ಯವಹಾರ ಆಗ್ತದಂತೆ, ವ್ಯವಹಾರ ಇನ್ನು ನಮ್ಮ ದೇಶದವರಿಂದ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಅಷ್ಟು ಅವಕಾಶ ಇದೆ ರೈತರ ಸಲುವಾಗಿ ಹೇಳಿ ಸರ್. ಇನ್ನು ನಮ್ದು ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ನುಗ್ಗೆಲೆ ಭಾರತ ದೇಶದಿಂದ ಮಾತ್ರ. 80% ಮಾರ್ಕೆಟ್ ನಾವೇ ಇಟ್ಕೊಂಡಿದೀವಿ ಅವ್ರಿಗೆ ಕಳಿಸೋದ್ರಲ್ಲಿ. 20% ಮಾರ್ಕೆಟ್ ಉಳಿದ ದೇಶಗಳು, ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನ ಮತ್ತು ಇನ್ನು ದೇಶಗಳು ಮಾಡ್ತಾ ಇದಾರೆ. ಆದ್ರೆ ಸ್ಕೋಪ್ ಜಾಸ್ತಿ ಇದೆ ನಮ್ಮಲ್ಲಿ. ಕೆಮಿಕಲ್ ಫಾರ್ಮಿಂಗ್ ಇಂದ ಅಂದ್ರೆ ಲಿಮಿಟೆಡ್ ಕೆಮಿಕಲ್ ಫಾರ್ಮಿಂಗ್ ಇದ್ರೂ ಅವು ಆರ್ಗ್ಯಾನಿಕ್ ಟೆಸ್ಟ್ ಪಾಸ್ ಆಗೋ ರೀತಿಯಲ್ಲಿ ಇದ್ರೆ ಹ್ಯೂಜ್ ಮಾರ್ಕೆಟ್ ಇದೆ ಅಂತ ನನ್ನ ಒಂದು ಭಾವನೆ. ಈಗ ತಮ್ದು ಎಷ್ಟು ಏರಿಯಾದೊಳಗ ಈ ನುಗ್ಗೆ ಬೆಳೆ ಇದೆ, ಮತ್ತೆ ಎಷ್ಟು ಕ್ವಾಂಟಿಟಿ ಉತ್ಪನ್ನ ತಮ್ಮಲ್ಲಿ ತಯಾರಾಗ್ತಾ ಇದೆ, ಮತ್ತೆ ಯಾವ ರೀತಿ ತಾವು ತಯಾರು ಮಾಡ್ತಾ ಇದ್ದೀರಿ, ತಮ್ಮಲ್ಲಿರುವಂತಹ ಸಂಪನ್ಮೂಲಗಳ ಬಗ್ಗೆ, ಆಮೇಲೆ ಎಕ್ಸ್ಪರ್ಟೈಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಈಗ ನಾವು 100 ಎಕರ್ಸ್ ಇದೆ ಸರ್ ಹೊಲ. ಅದರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಫಸ್ಟ್ ಹೊಲನ ತಯಾರಿ ಮಾಡಿಕೊಂಡಾಗ ಎಲ್ಲದನ್ನು ಡ್ರಿಪ್ ಇರಿಗೇಷನ್ ಅಲ್ಲಿ ಮಾಡಿದ್ವಿ. ಡ್ರಿಪ್ ಇರಿಗೇಷನ್ ವಿತ್ ಗ್ರಾವಿಟೇಷನಲ್ ಇರಿಗೇಷನ್ ಅಂದ್ರೆ ನೀ ಕರೆಂಟ್ ಇರಲಿಲ್ಲ ಹಳ್ಳಿಗಳಲ್ಲಿ 3-4 ತಾಸು. ಅದನ್ನ ನಾವೇನ್ ಮಾಡಿದ್ವಿ, ಎತ್ತರ ಪ್ರದೇಶದಲ್ಲಿ ಟ್ಯಾಂಕ್ ಬಿಲ್ಡ್ ಮಾಡಿ ಅದರಿಂದ ಇರಿಗೇಷನ್ ಮೆಥಡ್ ಮಾಡಿ. ಎರಡನೇದ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ, ಸಾವಯವ ಕೃಷಿಗೆ ಅಂದ್ರೆ ನಮ್ಮ ಹತ್ರ ನಮ್ಮ ಜವಾರಿ ಹಸುಗಳು ಇರಬೇಕು. ಅದರದ ಗೊಬ್ಬರ ಏನಿರುತ್ತೆ, ಸಗಣಿ ಅಂತ ಏನ್ ಕರಿತೀವಿ, ಅದರಿಂದ ಮಾಡಿರ್ತಕ್ಕಂತ ಕೊಟ್ಟಿಗೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ನಾವು ನಮ್ಮಲ್ಲಿ ಪ್ರಿಫರಬಲ್ ಆಗಿ ಯೂಸ್ ಮಾಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಗೋಮೂತ್ರದಿಂದ ಜೀವಾಮೃತ, ಘನಜೀವಾಮೃತ ಅಥವಾ ನಾವು ಈ ಗೋಕುಪಾಮೃತ

ಇದೀಗ ನಿತ್ಯನೀಗ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು